ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗೆ ಮಳೆಯಾಗುವ ಸಾಧ್ಯತೆಗಳು 80%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 90%, ರಾಯಚೂರು ಜಿಲ್ಲೆ ಒಳಗೆ 65%, ವಿಜಯಪುರ ಜಿಲ್ಲೆ ಒಳಗೆ 60%, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 40%, ಯಾದಗಿರಿ ಜಿಲ್ಲೆ ಒಳಗೆ 70%, ಬಾಗಲಕೋಟೆ ಜಿಲ್ಲೆ ಒಳಗೆ 50%, ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಮಣ್ಣಿನ ಮಗ ರೇಷ್ಮೆ ಬೆಳೆಯಲ್ಲಿಯ ಅನುಭವ ಕುರಿತು ಪ್ರಗತಿಪರ ರೈತ ದಾವಲ ಮಲಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮಣ್ಣಿನ ಮಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಸವನ ಬಾಗೇವಾಡಿ ತಾಲೂಕು ನರಸಲ್ಗಿ ಗ್ರಾಮದ ದಾವಲ್ ಮಲ್ಲಿಕ್ ಅವರ ತೋಟದೊಳಗಿದ್ದೀವಿ. ಅವರು ಹಿಪ್ಪು ನೇರಳೆ ಬೆಳೆದಾರ, ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ 2.5 ಎಕರೆ ಜಮೀನಿನೊಳಗೆ ಹಿಪ್ಪು ನೇರಳೆ ಮೇನ್ ಮುಖ್ಯವಾದಂತಹ ಒಂದು ಬೇಸಾಯ ಅವರದು. ಸಾಕಷ್ಟು ಯಶಸ್ಸನ್ನು ಈ ರೇಷ್ಮೆ ವ್ಯವಸಾಯದೊಳಗೆ ಅವರು ಕಂಡಿದ್ದಾರೆ. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ದಾವಲ್ ಮಲ್ಲಿಕ್ ಅವರೇ, ತಮಗೆ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ. ನಾವು ರೇಷ್ಮೆ ಮಾಡತ್ತಿ 2014 ಮಾಡ್ತಾ ಇದ್ವಿ. ಸುಮಾರು 7-8 ವರ್ಷ ಆಯ್ತು. ಅವಾಗ ನಾವು ರೇಷ್ಮೆ ಮಾಡುವಾಗ ನಮ್ಗ ಇಲ್ಲಿ ಲೋಕೇಶ್ ಪವಾರ್ ಅಂತ ಹೇಳಿ ಇದ್ರು, ಅವ್ರದ್ದು ಮಾಹಿತಿ ತಗೊಂಡು, ಆಮೇಲೆ ಸಚಿನ್ ಪವಾರ್ ಅಂತ ಹೇಳಿ ಬಾಗೇವಾಡಿಯೊಳಗೆ ಅದರ, ಅವ್ರ ಮಾಹಿತಿ ತಗೊಂಡು ಮಾಡಿದ್ವಿ ಸರ್. ನಾವು ಮಾಡಿದ್ಮೇಲೆ ಹಂತ ಹಂತವಾಗಿ ನಮ್ಗೂ ಅಷ್ಟು ಅವಾಗ ಜಾಸ್ತಿ ಇದ್ದಿದ್ದಿಲ್ಲ. ನಮ್ಗ ತಾಲೂಕಾ ಆಫೀಸ್ನೊಳಗೆ ನಮ್ ಗೋಲ್ಗುಂಡ್ ಸರ್ ಅಂತ ಹೇಳಿ ತಾಲೂಕಾ ಆಫೀಸರ್ ಅದಾರೆ, ಆಮೇಲೆ ರೇಂಜ್ ಆಫೀಸರ್ ಜಿ ಸಿ ಮಾಗಣಗಿರಿ ಅಂತ ಹೇಳಿದ್ದಾರೆ. ಅವರು ಮಾಹಿತಿ ಪ್ರಕಾರ ಮಾಡಿದ್ವಿ. ಅದ್ರೊಳಗೆ ನಮ್ಗೆ ರೇಷ್ಮೆ ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗ್ಯದ ಸರ್. ಆಮೇಲೆ ಮೊದಲು ನಾವು ಏನು ಇದ್ದಿದ್ದಿಲ್ಲ ರೀ, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳಗೆ ಅಷ್ಟಕ್ಕಷ್ಟೇ ಇದ್ವಿ. ರೇಷ್ಮೆ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಅನಿಸ್ಯದ. ರೇಷ್ಮೆ ಒಳಗೆ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೊಂಟಿವಿ ಸರ್. ಆಮೇಲೆ ಇದಕ್ಕೆ ನಾವು ಮೊದಲು ರಾಸಾಯನಿಕ ಬೆಳೆಸ್ತಿದ್ವಿ ಸರ್. ಈಗೆಲ್ಲ ನಾವು ರಾಸಾಯನಿಕ ಬಿಟ್ಟು ಇವು ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸ್ಟ್, ಇವು ಬಯೋಡೈಜಿಸ್ಟ್, ಇವೆಲ್ಲ ನೈಸರ್ಗಿಕ ಕೃಷಿ ಅಂತ ಹೇಳಿ ನಾವು ಇದು ಆರ್ಗ್ಯಾನಿಕ್ ಬಿಟ್ಟು ಕೇಸಿಂದ್ರೆ ಇದನ್ನೇ ಮಾಡ್ಕೊಂಡು ಹೊಂಟಿದ್ವಿ ಸರ್. ನಾವು ಈಗ ಈ ರೇಷ್ಮೆ ಕೃಷಿ ಬಗ್ಗೆ ನೀವು ಆಸಕ್ತಿ ತಾಳ್ಬೇಕು ಅಂತಂದ್ರ ಅದ್ರೊಳಗೆ ಒಂದ್ ಸ್ವಲ್ಪ ನಿಮಗೆ ಜ್ಞಾನನೂ ಬೇಕಾಗ್ತದ, ಕಲಿಬೇಕಾಗ್ತದ. ಯಾಕಂತಂದ್ರೆ ಬಹಳ ಕಾಳಜಿ ಮಾಡ್ಬೇಕಾದ್ರೆ, ಹುಳುಗಳನ್ನ ಕಾಳಜಿ ಮಾಡಬೇಕು, ಆಮೇಲೆ ಬಹಳ ಸೂಕ್ಷ್ಮವಾದಂತಹ ಒಂದು ಕೆಲಸ ಇರ್ತದ. ಇವನ್ನೆಲ್ಲ ನೀವು ಹೆಂಗ್ ಕಲ್ಕೊಂಡ್ರಿ? ಅದೇ ಸರ್, ನಮ್ಗೆ ಮಾಗಣಗೇರಿ ಸರ್, ಗೋಳಗುಂಡ್ ಸರ್, ಇವ್ರ ಆಫೀಸರ್ ಅಂತ ಮಾಹಿತಿ ತಗೊಂಡೆ ಸರ್. ಆಮೇಲೆ ನಮ್ಗೆ ಲೋಕೇಶ್ ಪವಾರ್, ಸಚಿನ್ ಪವಾರ್ ಅವ್ರದೇ ಜಾಸ್ತಿ ಮಾಹಿತಿ ಕೊಟ್ರ ಸರ್ ನಮ್ಗೆ. ಅವ್ರ ಮಾಹಿತಿ ಮ್ಯಾಗ ಒಂದ್ 2 ವರ್ಷ ನಾವು ಅವ್ರ ಬರ್ದು ಹೋಗುದು ಅವ್ರ ಇದ್ರ ಮ್ಯಾಗ ಇದು ಮಾಡಿದೆ ಸರ್, ಅವ್ರು ಹೇಳ್ದಂಗೆ. ಆಮೇಲೆ ನಮಗ ಮಾಹಿತಿ ಆಯ್ತು, ಅದ್ರೊಳಗ ನಾವು ಮಾಡ್ಕೊಂಡು ಹೊಂಟಿದ್ವಿ ಸರ್. ಅದ್ರೊಳಗೆ ಚಲೋ ಆದಾಯ ಅನ್ಸ್ಯದ ಸರ್ ನಮ್ಗೆ. ಈಗ ನೀವು ಹಿಪ್ಪು ನೇರಳೆ ಯಾವ್ದು ಬೆಳೆದಿರಿ, ಯಾವ್ದು ತಳಿ ಅದ, ಆಮೇಲೆ ಈ ಹುಳುಗಳನ್ನ ಎಲ್ಲಿಂದ ತರ್ತಾ ಇದ್ದೀರಿ, ಹೆಂಗ ಒಂದ್ ಸ್ವಲ್ಪ ಹೇಳ್ತೀರಿ? ಸರ್, ಈಗ ಹಿಪ್ಪು ನೇರಳೆ ನಮ್ದು ಎಲ್ಲ ಇರೋದು ಹಿವನ್ ಸರ್, ಹಿವನ್ ತಳಿ ಹಿಪ್ಪು ನೇರಳೆ ನಾಟಿ ಮಾಡಿದ್ವಿ. ಈಗ ಮರಿ ತರದು ಮೊದಲು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಚಾಕಿ ಸೆಂಟರ್ ಇಲ್ಲಾರ್ದ ಟೈಮ್ದಾಗ ಸರ್ ನಾವು ಆ ಕಡೆ ಮಟ್ಟೂರು, ಕಿರಣಗಿರಿ ಆ ಕಡೆ ತರಿಸ್ತಿದ್ವಿ ಸರ್. ಈಗೇನದ ಇಲ್ಲಿ ನಮ್ಮ ತಾಲೂಕಲ್ಲಿ ಚಾಕಿ ಆಗಿಂತ ಇಲ್ಲಿ ಸಚಿನ್ ಪವಾರ್ ಅವ್ರ ಹತ್ರ ತರತಿದ್ವಿ ಸರ್. ಅಲ್ಲಿದ ಚಾಕಿನೂ ಚಲೋ ಬರ್ತದೆ ಸರ್, ಅದನ್ನೇ ಮಾಡ್ಕೋತ ಹೊಂಟಿವಿ ಸರ್. ಈಗ ಅಲ್ಲಿ ಏನೋ ಬೈ ಚಾನ್ಸ್ ನಮ್ಗೆ ತತ್ತಿ ಮರಿ ಸಿಗ್ಲಿಕ್ಕಪ್ಪ ಅಂದ್ರೆ ಎಲ್ಲರೂ ಬೇರೆ ಕಡೆ ತರಿಸ್ತೀವಿ ಸರ್ ಒಂದೊಂದು ಬೆಳಿ. ಅದು ಅವ್ರದ್ದು ಚಾಕಿನೂ ಚಲೋ ಕೊಡತ್ತಾರ ಸರ್ ನಮ್ಗೆ ಹುಳ, ಅವ್ರಿಂತ ನಾವು ಚಲೋ ರೇಷ್ಮೆ ತೆಗೆಯಕತ್ತೀವಿ ಸರ್. ಈಗ ಇದು ಹೆಂಗ ನೀವು ಹುಳು ಸಾಕಾಣಿಕೆ ಅಂತಂದ್ರೆ ಹೆಂಗ ಶುರು ಆಗ್ತದ, ಮತ್ ಇದ್ರ ಟೈಮ್ ಏನಿರ್ತದ, ಎಷ್ಟು ಟೈಮ್ ಒಳಗೆ ನಾವು ಎಲ್ಲಾ ಕೆಲಸಗಳನ್ನ ಮಾಡಬೇಕಾಗ್ತದ, ಹಂತಗಳು ಏನಿರ್ತಾವ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಅಂದ್ರೆ ನಮ್ದು ಒಂಥರ ಕೂಸಿನ ಜಾಪನ್ ಮಾಡ್ದಂಗ್ ಮಾಡ್ಬೇಕ್ರಿ ನಾವು. ರೇಷ್ಮೆ ಮಾಡೋದಪ್ಪ ಅಂತಂದ್ರ ಎಲ್ಲಾರ್ಗಿ ಮಾಡಕ್ ಆಗಲ್ಲ ಇದು ರೇಷ್ಮೆ ರೀ. ಆಸಕ್ತಿ ಇದ್ದಂತ ರೈತರು ರೇಷ್ಮೆ ಒಳಗೆ ತುಂಬಾ ಲಾಭ ತಗೋಬಹುದು. ಆದ್ರೆ ಇದ್ರೊಳಗೆ ನಮ್ದು ಏನದ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಸೊಪ್ಪು ಹಾಕ್ಬೇಕು ಹುಳಕ್ ರೀ. ಹುಳ ನಮ್ಗ ಈಗ ಚಾಕಿ ಮೊಟ್ಟೆಯಿಂದ ಗೂಡಿನವರೆಗೆ ಅಂತಂದ್ರಿ, ನಮ್ಗ ಮೊಟ್ಟೆಯಿಂದ ಗೂಡಿನವರೆಗೆ ಅಂದ್ರೆ 2ನೇ ಜ್ವರಕ್ಕ ಹುಳ ಕುಂತಾಗ ಮರಿ ಕೊಡ್ತಾರ ರೀ. ನಮ್ಗ ಜ್ವರ ಅಂದ್ರ ಪರಿ ಬಿಡ್ತೈತ್ರಿ ಅದು. ಆ ಲೆಕ್ಕದ ಮ್ಯಾಗ ನಮ್ಗೆ 2ನೇ ಪರಿ ಕುಂತಾಗ ಮರಿ ಕೊಡ್ತಾರೆ. ನಾವು ಅದನ್ನ ಎರಡನೇ ಪರಿ ಅಂತರ ಅದಕ್ಕೆ ಟೈಮಿಂಗ್ ಇರ್ತದೆ ಸರ್, 24 ತಾಸು ಎರಡನೇ ಪರಿ ಪಾಸ್ ಆಗ್ಬೇಕಾದ್ರೆ 24 ತಾಸು ತಗೋತದ, ಮೂರನೇ ಪರಿ ಪಾಸ್ ಆಗ್ಬೇಕಾದ್ರೆ 36 ತಾಸು ತಗೋತದ್ರಿ, ನಾಲ್ಕನೇ ಪರಿ ಪಾಸ್ ಆಗ್ಬೇಕಾದ್ರೆ 48 ತಾಸು ತಗೋತದ. ಅಂದ್ರೆ ಇವಕ್ಕೆ ಒಂದೊಂದು ಇದು ಅದಾವ ಸರ್, ಏನ್ರಿ ಈಗ ಎರಡನೇ ಪರಿಲಿಂತ್ರ ಮೂರನೇ ಪರಿಗೆ ಹೋಗ್ಬೇಕಾದ್ರೆ 7-30 ತಗೋತದ ಸರ್, 4 ದಿನದ ಒಂದು ಇದು ಇರುತ್ತೆ ಸರ್. ಅದಾದ್ಮೇಲೆ 36 ತಾಸು ಟೈಮ್ ತಗೋತದ ಸರ್ ಮೂರನೇ ಜ್ವರ ಹೇಳ್ಬೇಕಂದ್ರೆ. ಅದಾದ್ಮೇಲೆ 4ನೇ ಜ್ವರಕ್ಕೆ ಕೂಡ್ಬೇಕಂದ್ರೂ ಅಷ್ಟೇ ಸರ್, 7-8 ತಗೋತದ್ರಿ, ಅವಾಗ ಜ್ವರಕ್ಕೆ ಕುಂದಿರ್ತದ್ರಿ. ಜ್ವರಕ್ಕೆ ಕುಂತಂದಾಗ ನಾವು 2 ದಿವಸ 48 ತಾಸು ಟೈಮ್ ತಗೋತದ್ರಿ. ಅದಾದ್ಮೇಲೆ ಮುಂದೆ 7 ದಿವಸ ಮೇವ್ ತಗೋತದ ಸರ್, 7 ದಿವಸ ಆದ್ಮೇಲೆ ಅದು ಹುಳ ಹಣ್ಣಾಗಿ ಗೂಡಿಗೆ ಬರುತ್ತೆ ಸರ್. ಅವಾಗ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮೊಟ್ಟೆಯಿಂದ ಗೂಡಿನವರೆಗೆ ಅಂತಂದ್ರೆ ಒಂದು ತಿಂಗಳ ಕೋರ್ಸ್ ಸರ್ ಇದು. 30 ದಿವಸ ಮೊಟ್ಟೆ ಆಗಿ ಗೂಡು ಬರಬೇಕಂದ್ರೆ 30 ದಿವಸ ಸರ್. ನಮ್ ಕಡೆ ಇರೋದು 24-25 ದಿವಸ ಇರುತ್ತೆ ಸರ್, 7 ದಿನದ ಮರಿ ಕೊಟ್ಟಿರ್ತಾರೆ ನಮಗ್ರಿ. 23-24 ದಿವಸ ಇರ್ತದೆ ಸರ್ ನಮ್ ಕಡೆ ಇರೋದು ಗೂಡು ರೆಡಿ ಆಗ್ಬೇಕಂತಂದ್ರೆ 24 ದಿವಸ ಕೆಲಸ ಇರ್ತದ್ರಿ. ಕೆಲಸನೂ ಅಷ್ಟು ನಮಗೆ ಇದು ಮುಂಚೆ ಜರ ನಮಗೆ ವಜ್ ಅನಿಸ್ತೈತೆ ಸರ್ ಕೆಲಸ ರೀ. ಸ್ಟಾರ್ಟಿಂಗ್ ಮಾಡೋ ಟೈಮ್ದಾಗ ಏನಪ್ಪ ರೇಷ್ಮೆ ಕೆಲಸ ಹಂಗೆ ಎಷ್ಟು ವಜ್ ಅನಿಸ್ತದೆ ಏನಂತಿದ್ವಿ, ಈಗ ನಾವು ಅದಕ್ಕೆ ಹೊಂದ್ಕೊಂಡೇವ್ರಿ. ಹಿಂಗ ಹಾಕಿಸಿದ್ರೆ ನಮಗೆ ಯಾವುದು ವಜ್ ಅನ್ಸಂಗಿಲ್ರಿ ಕೆಲಸ. ಮುಂಜಾನೆ 1-2 ತಾಸು, ಸಾಯಂಕಾಲ 1-2 ತಾಸು ಮಾಡ್ತೇವ್ರಿ. ಮಧ್ಯಾಹ್ನ ಟೈಮ್ ಉಳಿದಿದ್ದು ಯಾವ್ದಾರು ಕೆಲಸ ಮಾಡ್ಕೋತೀವಿ. ಒಂದ್ ಲೆಕ್ಕದಾಗ ನೋಡಿದ್ರೆ ಉಳ್ಕಿದ ಬೆಳೆಗೆ ಹೋಲಿಸಿದ್ರೆ ನಮ್ ರೇಷ್ಮೆ ಬೆಳೆ ಬಹಳ ಒಳ್ಳೇದು ಸರ್. ಈಗ ಕಾಳಜಿ ಮಾಡಬೇಕು, ಸೂಕ್ಷ್ಮ ಇರ್ತದ, ಅದಕ್ಕೆ ಮೇವು ಕೊಡೋದು ಆಗ್ಲಿ ಅಥವಾ ಅದನ್ನು ನೋಡ್ಕೊಳ್ಳೋದಾಗ್ಲಿ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಾರೆ. ಈ ದಿವಸದ ಲೆಕ್ಕ ಅಥವಾ ತಾಸಿನ ಲೆಕ್ಕ ಏನಿರ್ತದ? ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಈ ಮರಿ ಹೊರಗೆ ಬರುವಂತಹ ಒಂದು ಸಾಧ್ಯತೆಗಳು ಇರ್ತಾವ. ಇಂತಹ ಸಮಯದೊಳಗೆ ನೀವು ಆ ಟೈಮಿನ ಬಗ್ಗೆ ಕಾಳಜಿ ತಗೋಬೇಕಾಗ್ತದೆ. ಇವೆಲ್ಲ ಒಂದ್ ಸ್ವಲ್ಪ ಸೂಕ್ಷ್ಮ ಕೆಲಸ, ಕಷ್ಟದ ಕೆಲಸ ಅಂತ ಅನ್ಸಂಗಿಲ್ಲ? ಮೊದಲು ಅನಿಸ್ತಿತ್ತೆ ನಂದು? ಮೊದಲು ಅನಿಸ್ತಿತ್ತು ಸರ್, ಅಂದ್ರೆ ಒಂದ್ 3-4 ಬೆಳಿ ತೆಗಿತಾನ ನಮ್ಗೆ ಮಾಹಿತಿ ಇರ್ಲಿಲ್ಲ ಸರ್, ಅವಾಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಆಮೇಲೆ ಮಾಹಿತಿ ಆದ್ಮೇಲೆ ನಾವು ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಹೊಂಟಿವಿ. ಅವಾಗ ಸ್ವಲ್ಪ ಬೆಳಿನೂ ಫೇಲ್ ಆಗ್ತಿದ್ವು ಸರ್ ನಾವು ಮಾಹಿತಿ ಇರಲ ಟೈಮ್ದಾಗ. ಈಗ ನಾವು ಮಾಹಿತಿ ಆಗಿಂತರ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೊಂಟಿವಿ ಸರ್. ಹಂಗಾಗಿಸಿದ್ರೆ ಈಗ ಬೆಳಿದ ಎಲ್ಲ ಸಕ್ಸಸ್ ಅಂಟದ್ರಿ. ಆಮೇಲೆ ನಾವು ಸಕ್ಸಸ್ ಆಗಾಕತ್ರಿಂತ್ರನೇ ನಮ್ದು ಈಗ ತಿಂಗಳದ ಆತ್ಮದಿಂತ್ರ ನಮ್ ಪಟ್ನ ಶೆಟ್ಟಿ ಸರ್ ಅಂತ ಹೇಳಿದಾರೆ, ಎಂ ಬಿ ಪಟ್ನ ಶೆಟ್ಟಿ ಸರ್ ಅಂತ, ಅವರು ಬಂದು ನಮ್ದು ಇದು ಮಾಡಿ ನಮ್ದು ಒಂದ್ ತಿಂಗಳದ ಇಲ್ಲಿ ಬೆಳೆ ಪ್ರಾತ್ಯಕ್ಷತೆ ಮಾಡಿ ನಮ್ಗ ತಾಲೂಕ ಮಟ್ಟದ್ದು ಮತ್ತ ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಇದು ಮಾಡಿದ್ರು ಸರ್ ನಾವು ಗೂಡಿನ ಇಳುವರಿ ಇದ್ರ ಮೇಲೆ. ಆಮೇಲೆ ನಮ್ ರೇಷ್ಮೆ ಇಲಾಖೆ ಅಂತರನು ತಾಲೂಕ ಮಟ್ಟ ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಬಂದವ ಸರ್ ನಮಗೆ. ಆಮೇಲೆ ನಮ್ದು ಏನದಂದ್ರಿ ಸೈಜ್ ಪದ್ಧತಿ ಅಂದ್ರೆ ನಮ್ದು ಹಳಿ ಪದ್ಧತಿ ಇತ್ತು ಸರ್, ಈಗಿಂದ್ರೊಳಗ 6-2 ಹಚ್ತಾರ ಸರ್, 6-3 ಹಚ್ತಾರ. ಅವಾಗ ನಮ್ ಸರ್ ಏನಂದ್ರಿ 6-2 ಅವಾಗ ಇದು ಈ ಪದ್ಧತಿ ಇದ್ದಿದ್ದಿಲ್ಲ ಸರ್, ಅವಾಗ ಇನ್ನೋರಿ 5-3-2 ಈ ಲೈನ್ ದಾಗ ಹಚ್ಚಿದ್ರಿ ನಮಗ್ರಿ. ಅದರಿಂದ ನಮ್ಗೆ ಸ್ವಲ್ಪ ಸೊಪ್ಪು ಇಳುವರಿ ಜಾಸ್ತಿ ಬರ್ತದ್ರಿ. ಹಿಂಗಾಗಿ ನಾವ್ ಒಂದ್ ಎಕರೆಗೆ 200-300 ಲಿಂಕ್ಸ್ ಮೇಯಿಸ್ತೇವೆ ಸರ್. ನಾವು 200-300 ಲಿಂಕ್ಸ್ ಮೇಯಿಸಿದ್ರೆ ನಮ್ಗೆ ಒಂದ್ ಎಕರೆಗೆ 2.5 ಕ್ವಿಂಟಲ್ ಗೂಡ್ ಆಗ್ತದೆ ಸರ್. 2.5 ಕ್ವಿಂಟಲ್ ಗೂಡ್ ಆಯ್ತಂದ್ರೆ ರೇಟ್ ಇನ್ ಮಾರ್ಕೆಟ್ ರೇಟ್ ರೇಸ್ ಏನಾಗ್ತದೆ ಸರ್ ನಮ್ದು? ಏನೂ ಇಲ್ಲ ಅಂದ್ರು ತಿಂಗಳಿಗೆ ಒಂದ್ 80,000 ರೂಪಾಯಿ ಪಟ್ಟಿ ಕುಂದಿರ್ತದೆ ಸರ್. ಎಲ್ಲಾ ಖರ್ಚು ತೆಗೆದ್ ಒಂದ್ 80,000 ರೂಪಾಯಿ ಪಟ್ಟಿ ಆಗ್ತದೆ ಸರ್. ಅಂದ್ರೆ ಸರಾಸರಿ ಒಂದ್ ತಿಂಗಳಿಗೆ 80,000 ರೂಪಾಯಿ ಆದಾಯ ಬರ್ತದ. ಖರ್ಚು ಗಿರ್ಚು ಎಲ್ಲ ಹೋಗಿ ಎಷ್ಟಾಗುತ್ತ? ಎಲ್ಲಾ ಹೋಗಿ ಸರ್. ಅದು ಅಂದ್ರೆ ಹೋದ ತಿಂಗಳ ನಂದು ಈಗ ಒಂದ್ 4-5 ಬೆಳೆ ಆಯ್ತು ಸರ್. ಈಗ ರೇಟ್ ಸರ್ 140,000, 130,000 ಹಿಂಗ ಆಗತ್ತೆ ಸರ್. ಅಂದ್ರೆ ರೇಟ್ ಹೆಚ್ಚು ಕಡಿಮೆ ಆದ್ರೂ ನಮ್ಗೆ ಒಂದ್ 80,000 ರೂಪಾಯಿ ಎಲ್ಲ ಮೇಂಟೆನ್ಸ್ ಹೋಗಿ ಒಂದ್ 80,000 ರೂಪಾಯಿ ಪೇಮೆಂಟ್ ಬೀಳ್ತದೆ ಸರ್. ಅಂದ್ರೆ ನಿವ್ವಳವಾಗಿ ನಿಮಗ ಒಳ್ಳೆ ಆದಾಯ ಬರ್ತದ ಅಂತಂದಾಯ್ತು. ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಾ ಅದನ್ನ? ಸರ್ ನಾವು ರಾಮನಗರ ಹೋಗ್ತೀವಿ ಸರ್. ಈಗ ಒಂದ್ 5-6 ತಿಂಗಳ ಆಯ್ತು ಸರ್. ಇಲ್ಲಿ ಸ್ವಲ್ಪ ರೇಷ್ಮೆ ಮಂಡಿ ಅಂತ ಹೇಳಿ ಒಂದು ಇದು ಬಂದಿದೆ, ಅವ್ರಿಗೆ ಕೊಡ್ತೀವಿ ಸರ್. ಮಾರ್ಕೆಟ್ ನಮ್ಗೆ ರೇಟ್ ಹೊಂದ್ಲಿಕ್ಕಪ್ಪ ಮಾರ್ಕೆಟ್ ರಾಮನಗರ ಹೋಗಿ ಮಾರ್ತೀವಿ ಸರ್. ಬೇರೆ ಮಾರ್ಕೆಟ್ ಇಲ್ಲ ರಾಮನಗರ ಬಿಟ್ರೆ ನಮ್ಮ ಲೋಕಲ್ ಮಾರ್ಕೆಟ್ ಈಗ ಸಮೀಪದೊಳಗೆ ಎಲ್ಲಿ ಮಾರ್ಕೆಟ್ ಇಲ್ಲ ಅಂತೀರಿ? ಸಮೀಪದಲ್ಲಿ ಅದಾವ ಸರ್, ಇಲ್ಲಿ ರಾಯಪುರ ಐತ್ ಸರ್, ಆಮೇಲೆ ಸಿರಟ್ಟಿ ಐತ್ ಸರ್. ಅಂದ್ರೆ ರಾಮನಗರದಲ್ಲಿ ಕೊಡೋ ಸ್ಟ್ರೇಟ್ ಇಲ್ಲಿ ಕೊಡಂಗಿಲ್ಲ ಸರ್. ನಾನು ಹಿಂಗಾಕೇಸಿಂದ್ರೆ ನಾವು ರಾಮನಗರ ನಾವು ಒಂದ್ 5-6 ಜನ ರೈತರು ಕೂಡ್ಕೊಂಡು ಗಾಡಿ ಮಾಡ್ಕೊಂಡು ನಾವು ರಾಮನಗರ ಹೋಗಿ ಮಾರ್ಕೊಂಡ್ ಬರ್ತೀವಿ ಸರ್. ಏನು ಏನ್ ಕಾರಣ ಅಲ್ಲಿ ಹೆಚ್ಚಿಗೆ ರೇಟ್ ಬರೋದಕ್ಕೆ, ಬೇರೆ ಕಡೆ ರೇಟ್ ಇರಲಾರ್ದಕ್ಕೆ ಏನ್ ಕಾರಣ ಇರಬಹುದು ಅಂತೀರಿ ನೀವು? ಅಂದ್ರೆ ಅಲ್ಲಿ ನೂಲ್ ಬಿಚ್ಚುವಂತ ರೀಲರ್ಸ್ ಗಳು ಅಲ್ಲಿ ಜಾಸ್ತಿ ಜನ ಅದಾರ ಸರ್. ಇಲ್ಲಿ ಎಲ್ಲ ಮಾರ್ಕೆಟ್ ಅಲ್ಲಿ 4 ಜನ 5 ಜನ ಒಬ್ರು ಅಷ್ಟೇ ಇರ್ತಾರ ಸರ್. ಹಿಂಗಾಗಿ ಅವ್ರ ಅಂದಷ್ಟು ರೇಟಿಗೆ ನಾವು ಕೊಡ್ಬೇಕಾಗ್ತದ್ರಿ. ಅಲ್ಲಿ ಹೋದಿವಿ ಅಂದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಕಾಂಪಿಟೇಷನ್ ಮಾಡ್ಕೇಸಿದ್ರೆ ಬೇಡ್ತಾರ ನಮ್ ಗೂಡು. ಹಿಂಗಾಗಿ ರೇಟ್ ಜಾಸ್ತಿ ಸಿಗ್ತದೆ ಸರ್ ಅಲ್ಲಿ, ಅದಕ್ಕೆ ನಾವು ರಾಮನಗರಕ್ಕೆ ಹೋಗಿ ಮಾರ್ತೇವೆ ಸರ್. ಸುತ್ತಮುತ್ತಲು ಎಷ್ಟು ಜನ ನೀವು ಬೆಳೀತಾ ಇದ್ದೀರಿ ರೇಷ್ಮೆ? ನಾ ಮಾಡೋ ಮುಂದೆ ಇಬ್ಬರೇ ಇದ್ದೇವೆ ಸರ್. ಇಲ್ಲಿ ಲೋಕೇಶ್ ಪವರ್ ಒಬ್ರು, ನಾವೊಬ್ಬ, ಇಬ್ಬರೇ ಇದ್ದೇವೆ ಸರ್. ಈಗ ಒಂದ್ 20-25 ಜನ ಅದೇವ್ ಸರ್ ನಮ್ಮೂರಲ್ಲಿ. ನಾವು ಇನ್ನೂ ಮಾಡಾಕತ್ತೇವ್ ಸರ್, ನಾವು ಅನುಭೋಗದ ಹೇಳಾಕತ್ತೀವಿ ಸರ್. ಆಮೇಲೆ ನಾನು ಇಲ್ಲಿ ಚಲೋ ಮಾಡಾಕತ್ತಿಂತರ ನನಗೆ ಆಫೀಸ್ನಾಗ ಒಂದ್ ವರ್ಷ ವಿಸ್ತರಣೆ ಕಾರ್ಯಕರ್ತರ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ರು ಸರ್. ಎಲ್ಲಾ ರೈತರಿಗೆ ಮಾಹಿತಿ ಹೇಳೋದು, ಪೇಪರ್ಸ್ ಕಲೆಕ್ಟ್ ಮಾಡೋದು, ಅದು ನಾನೇ ಮಾಡ್ತಿದ್ದೆ ಸರ್. ಈ ಲಾಕ್ ಡೌನ್ ಕೋವಿಡ್ ಇದ್ರಿಂತರ ಅದು ಬಜೆಟ್ ಅದು ಇಲ್ಲಾರ ಸಂಬಂಧ ತೆಗೆದ್ರ ಸರ್ ನಮಗೆ. ಆದ್ರೂ ನಾವು ಇಲ್ಲೆಲ್ಲ ಲೋಕಲ್ ರೈತರಿಗೆ ಏನ್ ಮಾಹಿತಿ ಬೇಕು ಅದೆಲ್ಲ ಹೇಳ್ಕೊಂಡು ಮಾಡ್ಕೊಂಡು ರೇಷ್ಮೆ ಮಾಡುವಂತ ರೈತರಿಗೆ ಎಲ್ಲಾ ಸಲಹೆ ಕೊಟ್ಕೊಂಡು ಹೊಂಟಿವಿ ಸರ್. ಚಲೋ ಆಯ್ತು ಸರ್. ಮನಿ ಒಳಗ ಎಷ್ಟ್ ಜನ ಇದ್ದೀರಿ, ಮತ್ತೇನು ಎಲ್ಲರೂ ಮನೆಯವರು ಹೊಲದೊಳಗ ಕೆಲಸ ಮಾಡ್ತಾ ಇದ್ದೀರಿ? ಹಾ ಸರ್, ನಾವು ಮೂರ್ ಜನ ಅದೇವ್ ಸರ್, ನಮ್ ಹೆಣ್ಮಕ್ಳು ನಮ್ ತಾಯಿಯವರು ನಾವು ಮೂರ್ ಜನ ಅದೇವ್ ಸರ್. ಮೂರು ಜನ ತೋಟದಾಗ ಮಾಡ್ತೀವಿ ಸರ್. ಅವಶ್ಯ ಬಿದ್ದಾಗ ಸ್ವಲ್ಪ ಲೇಬರ್ ತಗೋತೀವಿ ಸರ್. ಒಂದ್ ಇಬ್ರು ಮೂರ್ ಜನ ಇಬ್ರು ಜನ ಹೆಣ್ಮಕ್ಳಿಗೆ ತಗೋತೀವಿ ಸರ್. ತಗೊಂಡು ಒಂದ್ ಬೆಳಿಗ್ಗೆ ಒಂದ್ 10,000 ರೂಪಾಯಿ ಲೇಬರ್ ಪೇಮೆಂಟ್ ಆಗುತ್ತೆ ಸರ್. ಎಲ್ಲ ಶೆಡ್ ಖಾಲಿ ಮಾಡುದು ಬಂತು ಎಲ್ಲ ಬಂತು ಅಷ್ಟ್ ಮಾಡ್ತೀವಿ ಸರ್. ಏನು ರೇಷ್ಮೆ ಬೆಳಿಬೇಕಾದ್ರೆ ಮತ್ತ ಸವಾಲುಗಳು ಏನದ ನಿಮ್ಗೆ, ಏನ್ ಚಾಲೆಂಜಸ್ ಬರ್ತಾವ, ಏನ್ ಕಷ್ಟಗಳು ಬರ್ತಾವ, ಸಮಸ್ಯೆಗಳು ಏನ್ ಬರ್ತಾವ ಅಂತೀರಿ? ಸಮಸ್ಯೆ ಅಂದ್ರೆ ಸರ್, ರೇಷ್ಮೆ ಬೆಳೆಯಕಂದ್ರೆ ಮೂಲ ಸಮಸ್ಯೆ ಅಂತಂದ್ರೆ ನಮ್ಗೆ ರೇಷ್ಮೆ ಶೆಡ್ ಮಾಡ್ಕೊಳ್ಳೋದೇ ಒಂದ್ ಕಷ್ಟ ಸರ್. ಹಚ್ಚಿದ್ರ ಹೊಲದಾಗ ರೇಷ್ಮೆ ಹಚ್ಚಿದ್ರೆ ರೇಷ್ಮೆ ತಾನೇ ಬೆಳೀತದ ಸರ್. ಆದ್ರೆ ನಮಗ್ ಇದು ಶೆಡ್ ಮಾಡ್ಕೊಳ್ಳೋದೇ ಒಂದ್ ಕಷ್ಟ ಸರ್. ಶೆಡ್ ಇಂದ ಏನು ಒಂದ್ ಅವಾಗ ಒಂದ್ ನಾವು ಶೆಡ್ ಮಾಡಾಗ ಒಂದ್ 1,20,000 ಬಂದಿದ್ ಸರ್. ನಾವು ಟೆಂಪರರಿ ಶೆಡ್ ಮಾಡಿದಾಗ್ರಿ, ಅವಾಗ ನಾವು ಕೊಯ್ಲಿ ಹಾಕಿ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ನಮಗೆ ಇಲಾಖೆಯಿಂದ 21,000 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ರು ಸರ್. ಅದಕ್ಕೆ ಅದು ಒಂದ್ ಸ್ವಲ್ಪ ನಮ್ಗೆ ಗಾಳಿದು ಅದು ಇದು ಹಾಕಿಸಿದ್ರೆ ಅದು ಶೆಡ್ ಹಾರ್ ಹೋಯ್ತು ಸರ್. ಹಾರ್ ಹೋಗೋಣ ನಾವು ಮನೆ ಕಟ್ಕೊಂಡಿವ್ರಿ. ನಮ್ ಗೋಗುಂಡ್ ಸರ್ ಬಾಳ ಹೆಲ್ಪ್ ಮಾಡಿದ್ರಿ, ಅವಾಗ ನಿನಗೆ ಇಮಿಡಿಯೇಟ್ಲಿ ಬಿಲ್ ಹಾಕಿ ಕೊಡ್ತೀನಿ ಮನೆ ಕಟ್ಕೊಂತ ಹೇಳ್ಕೇಸಿಂದ್ರೆ ಅವಾಗ ಮನೆ ಕಟ್ಕೊಂಡಿವಿ ಸರ್. ನಾವು ಮನೆ ಕಟ್ಕೊಂಡಿದ್ರೆ ಈಗ ನಮ್ಗೆ ಒಳ್ಳೆ ಆದಾಯ ಬರತ್ತೆ ಸರ್. ರೇಷ್ಮೆದು ಬಾಳ ಚಲೋ ಅನ್ಸಿದ್ರಿ. ಈಗ ಹುಳುಗಳು ಎಂಥ ವಾತಾವರಣ ಬೆಳಿತಾವ, ಎಂಥ ಉಷ್ಣತೆ ಎಷ್ಟು ಇರಬೇಕಾಗ್ತದ, ಇದ್ರ ಬಗ್ಗೆ ಏನಾದ್ರೂ ನಿಮಗೆ ತಿಳ್ಕೊಂಡು ಅದ್ರ ಪ್ರಕಾರ ಮಾಡ್ತಾ ಇದ್ರಿ? ಹ್ಞೂ ಸರ್, ಒಟ್ಟು ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಸರ್, ನಾವು ಉಷ್ಣಾಂಶ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ನಮಗೆ 60-70 ಇರ್ಬೇಕು ಸರ್. ಟೆಂಪರೇಚರ್ 26-28 ಇದ್ರೆ ನಮಗೆ ಹುಳ ಕರೆಕ್ಟ್ ಟೈಮ್ ಇರ್ತದೆ ಸರ್. ಯಾವುದೇ ಅದು ಬಿಸಿಲು ಇರಲಿ ಚಳಿ ಇರಲಿ ಯಾವ ಟೈಮ್ದಾಗೂ ಅಷ್ಟು ಹ್ಯೂಮಿಡಿಟಿ ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಹುಳಕ್ಕೆ ಯಾವ್ದು ರೋಗ ಬರಲ್ಲ, ನಮ್ದು ಬೆಳೆನೂ ಫೇಲ್ ಆಗಲ್ಲ ಸರ್. ಮತ್ತೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ, ಮತ್ತೆ ಬ್ಯಾಸಿಗೆ ಒಳಗೆ ಹೆಚ್ಚಿಗೆ ಆಗ್ತದೆ ಟೆಂಪರೇಚರ್ ಆ ಟೈಮ್ ಒಳಗೆ ಹೆಂಗ್ ಮಾಡ್ತೀರಿ? ಬ್ಯಾಸಿಗೆ ಒಳಗೆ ನಾವು ಪಾಗರ್ಸ್ ಅದಾವ ಸರ್, ಬಿಲ್ಡಿಂಗ್ ನಾಗ ಪಾಗರ್ಸ್ ಹಾಕೊಂಡಿವ್ರಿ. ಆಮೇಲೆ ನಮ್ಮ ಸೋಲಾರ್ ಮೋಟರ್ ಅದಾವ ಸರ್, ಸೋಲಾರ್ ಪ್ಯಾನಲ್ ಅವ್ ಕುಂದರ್ಸ್ಕೊಂಡಿವ್ರಿ. ಅವ್ರ ಮ್ಯಾಗ ನಾವೇನಾದ ಶೆಡ್ಡಿಗೆ ಅದು ನೀರ್ ಹೊಡ್ಕೋತೀವ್ರಿ, ಒಳಗೆಲ್ಲ ತಂಪ್ ಮಾಡ್ಕೊಂಡು ಅಷ್ಟೇ ಟೆಂಪರೇಚರ್ ಹ್ಯೂಮಿಡಿಟಿ ಕಂಟ್ರೋಲ್ ಮಾಡ್ತೇವೆ ಸರ್. ಚಳಿಗಾಲದಾಗ ನನ್ನ ಕಿಟಕಿಗೆಲ್ಲ ನಾನು ಕ್ಲೋಸ್ ಡೋರ್ ಹಚ್ಚಿನಿ ಸರ್, ವಿಂಡೋಗಳು ಕುಂದರ್ಸಿನ್ರಿ, ಪಡ್ಕ ಕುಂದರ್ಸಿ ಮುಚ್ಚತೀನ್ರಿ. ಮುಚ್ಚಿಸಿ ಒಳಗೆ ಸ್ವಲ್ಪ ಲೈಟ್ ಗೀಟ ಏನರ ಹಾಕಿ ಹೀಟ್ ಮಾಡ್ತೇವೆ ಸರ್. ಹಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗಿ ಟೆಂಪರೇಚರ್ ಹ್ಯೂಮಿಡಿಟಿ ಮೇನ್ ಪ್ರಾಬ್ಲಮ್ ಅಂದ್ರೆ ರೇಷ್ಮೆ ಬೆಳೆಯೋದಕ್ಕೆ ಮೇನ್ ಮೂಲತ ಬೇಕಾಗಿದ್ದೆ ಹ್ಯೂಮಿಡಿಟಿ ಟೆಂಪರೇಚರ್ ಎರಡ ಪ್ರಾಬ್ಲಮ್ ಮೇಂಟೈನ್ಸ್ ಮಾಡ್ಬೇಕು ಸರ್. ಅದೊಂದು ಮತ್ ನಮ್ಮ ತೋಟದಾಗ ಬೆಳೆಯುವಂತ ಸೊಪ್ಪು ಕ್ವಾಲಿಟಿ ಇತ್ತಪ್ಪ ಅಂದ್ರೆ ಯಾವ್ದು ಸಮಸ್ಯೆ ಬರಲ್ಲ ಸರ್ ರೇಷ್ಮೆಗೆ ಅಂತ. ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಹಿಪ್ಪುನೇರಳೆಯನ್ನು ಸಾವಯವ ಗೊಬ್ಬರ ಬಳಸಿನೇ ಬೆಳೆಸ್ತಾ ಇದ್ದೀರಿ, ಮತ್ತೆ ಅದಕ್ಕೆ ಔಷಧಿ ಏನು ಹೊಡೆಯಂಗಿಲ್ಲ? ಔಷಧ ಅಂದ್ರೆ ನಾವು ತ್ರಿಪ್ಸ್ ಬಂದ್ರೆ ಅದು ರೋಗ ಒಂದ್ ಹೊಡಿತೀವಿ ಸರ್, ಅದು ನಮ್ಮ ಆಫೀಸ್ ಇಂತರ ಶಿಫಾರಸು ಮಾಡ್ಯಾರ ಸರ್, ಅದು ಒಂದ್ ಹೊಡಿತೇವ್ರಿ. ಉಳಿದ್ ಬಿಟ್ರೆ ನಾವೆಲ್ಲ ಇವನ್ನೇ ಆರ್ಗಾನಿಕ್ ಮಾಡ್ತೀವಿ ಸರ್. ಗೋ ಕುಟುಂಬ ಬರ್ತಾರೆ, ಆಮೇಲೆ ವೇಸ್ಟ್ ಡಿಕಾಂಪೋಸ್ಟ್, ಆಮೇಲೆ ಇದು ಪೀಸ್ ಆಯಿಲ್ ಅಂತ ಹೇಳಿ ರೆಡಿ ಮಾಡ್ತೇವ್ರಿ, ಅದನ್ನೇ ಯೂಸ್ ಮಾಡ್ಕೊಂಡೆ ಮಾಡ್ತೀವಿ ಸರ್. ರಾಸಾಯನಿಕ ಯಾವ್ದು ಹಾಕಂಗಿಲ್ಲ. ಈಗ ಹುಳುಗಳಿಗೆ ಮೇವು ಕೊಡೋದಿತ್ತು ಅಂತಂದ್ರ ಅದನ್ನ ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ರಿ, ಯಾವ ರೀತಿ ಕಟ್ ಮಾಡೋದಾಗ್ಲಿ, ಅಥವಾ ಅವುಗಳಿಗೆ ಯಾವ ರೀತಿ ಫೀಡ್ ಮಾಡೋದು? ಎಲ್ಲ ನಮ್ಮ ಇದು ಟ್ರಾಕ್ಟರ್ ಅದಾವ ಸರ್, ಟ್ರಾಕ್ಟರ್ದಾಗೆ ತಗೊಂಡ್ಬರ್ತೀವಿ ಸರ್. ಲೇಬರ್ ಅಂದ್ರೆ ಜಾಸ್ತಿ ವಜ್ಜಿನೂ ಆಗ್ತದೆ ಸರ್, ಅದು ಲೇಬರ್ ಕೆಲಸಕ್ಕೆ ಅಷ್ಟು ಹೊತ್ಕೊಂಡ್ಬರೋದು ಆಗಂಗಿಲ್ಲ ಸರ್. ಟ್ರಾಕ್ಟರ್ ಐತೆ ಸರ್ ನಮ್ದು, ಒಂದು 30 SP ಟ್ರಾಕ್ಟರ್ ಐತ್ರಿ, ಅದನ್ನ ಯೂಸ್ ಮಾಡಿ ಅದರಲ್ಲಿತ್ತರ ಟ್ರಾಕ್ಟರ್ದಾಗ ಹೊತ್ಕೊಂಡ್ಬಂದು ಹಾಕ್ತೇವ್ರಿ. ಎರಡು ಟೈಮ್ ಸೊಪ್ಪು ಕೊಡ್ದವ ಸರ್, ಬೆಳಗ್ಗೆ ಸಾಯಂಕಾಲ ನಾವೇ ಕೈಲಿ ಹಾಕೋತೀವ್ರಿ ಸೊಪ್ಪು ರೀ. ಆಮೇಲೆ ಉಳಿದಿದ್ದು ವೇಸ್ಟೇಜ್ ಆದಂತ ನಾವು ಸಾವಯವ ಮಾಡೋದಂತಂದ್ರೆ ನಮ್ಗೆ ಇದು ಗೊಬ್ಬರನು ಜಾಸ್ತಿ ಕೊಣಂಗಿಲ್ಲ ಸರ್. ನಾವು ಈಗ ಉಳಿದಿದ್ದ ಬೆಡ್ ಏನ್ ಉಳಿದಿರ್ತದೆ ಸರ್, ಆ ಬೆಡ್ನೇ ನಾವು ಹೊರಗೆ ತೆಗೆದೋಗದ್ಮೇಲೆ ನಾನು ಚಾಪ್ ಕಟ್ಟರ್ ತಗೊಂಡಿನಿ ಸರ್. ಚಾಪ್ ಕಟ್ಟರ್ದಾಗೆ ಹಾಕಿಸಿದ್ರೆ ಅದನ್ನ ಪೌಡರ್ ಮಾಡ್ತೀನಿ ಸರ್. ಎರಡು ಬೆಳಿಗ್ಗೆ ಒಂದ್ ಎಕರೆ ಹೊಲಕ್ಕಾಗಷ್ಟು ಗೊಬ್ಬರ ಬರ್ತದೆ ಸರ್ ನಮ್ಗೆ, ಅದರದೇ ಗೊಬ್ಬರ ಹಾಕಿ ಇದು ಮಾಡ್ತೀವಿ ಸರ್. ನಾವು ಜಾಸ್ತಿ ಗೊಬ್ಬರನು ಹೊರಗಿನ ಗೊಬ್ಬರನು ಕೊಣಂಗಿಲ್ಲ ಸರ್ ನಾವು. ಆಮೇಲೆ ರಾಸಾಯನಿಕನು ಬಳಸಂಗಿಲ್ರಿ. ಆಮೇಲೆ ರಾಸಾಯನಿಕ ಬಳಸೋದಕ್ಕ ಮತ್ತೆ ಇದು ಆರ್ಗಾನಿಕ್ ಬಳಸೋದಕ್ಕ ವ್ಯತ್ಯಾಸ ಏನದ ಅಂತಂದ್ರೆ, ನಂದು ರಾಸಾಯನಿಕ ಗೊಬ್ಬರ ಹಾಕೊಂಬಂದ್ರಿ 100 ಲಿಂಗ್ಸಿಗೆ 60-70 kg ಅಷ್ಟೇ ಬೆಳಿತೈತಿ ಸರ್. ಈಗ 80-90 kg ಬೆಳಿತೀನಿ ಸರ್ ನಾನು 100 ಲಿಂಗ್ಸಿಗೆ. ಇದಕ್ಕೆ ತೂಕನು ಜಾಸ್ತಿ ಬರ್ತದ್ರಿ, ಆಮೇಲೆ ಗೂಡಿನ ಸೈಜು ಜಾಸ್ತಿ ಬರ್ತದ, ನಮಗ ರೇಟ್ನು ಜಾಸ್ತಿ ಸಿಗ್ತದ ಸರ್. ಹಿಂಗಾಗಿ ಇದು ರಾಸಾಯನಿಕ ಬೆಳೆಸೋದಕ್ಕೆ ಆರ್ಗಾನಿಕ್ ಗೆ ಬಹಳ ವ್ಯತ್ಯಾಸ ಐತಿ ಸರ್. ಈಗ ನೀವು ಏನು ರೇಷ್ಮೆ ಹುಳ ಅದಾವಲ್ಲ, ಇವೇನು ಇವು ಬ್ರೀಡ್ ಯಾವ್ದಾವ, ಏನು ಬಯೋಲ್ಟಾ ಏನದಾವ? ಏನು ಬಯೋಲ್ಟಾನ್? ಹಾ ಸರ್, ಬಿಳಿ ಗೂಡೆ ಬೆಳಿತೀವಿ ಸರ್ ನಾವು. ಯಾಕಂದ್ರೆ ಸಿಬಿ ಗೂಡ ಸ್ವಲ್ಪ ಗೂಡ್ ಮೆತ್ತಗಾಗ್ತದೆ ಸರ್. ನಮ್ಗೆ ಇಲ್ಲಿಂದ ರಾಮನಗರ್ ಹೋಗ್ಬೇಕಂದ್ರೆ ಮಾರ್ಕೆಟ್ ಹೋಗೋ ಪ್ರಾಬ್ಲಮ್, ಡಿಸ್ಟೆನ್ಸ್ ಜಾಸ್ತಿ ಆಯ್ತಲ್ಲ ಸರ್, ಗೂಡ್ ತಡಂಗಿಲ್ರಿ ಅಷ್ಟು ನಮ್ಗೆ. ಹಿಂಗಾಗಿ ನಾವು ಬಿಳಿದೇ ಬೆಳಿತೀವಿ ಸರ್. CSR ಡಬಲ್ ಎರಡ್ ಅಂತ ಹೇಳಿ ಬಯೋಟನ್ ಕೂಡ ಬೆಳಿತೀವಿ ಸರ್. ಅದೇ ಚಲೋ ಅನ್ಸಿದೆ ಸರ್. ನಾವು ಅಂದ್ರೆ ಕೆಲವೊಬ್ಬರಿಗೆ ಅದು ಇದು ವಾಜ್ಯ ಅನಿಸ್ತದ ಸರ್. ಆದ್ರೆ ನಮ್ಗೆ ಇಲ್ಲಿ ನಾವು ಉತ್ತರ ಕರ್ನಾಟಕ ಭಾಗದಾಗ ಯಾರು ನಾವು ಹಳದಿ ಕೂಡ ಬೆಳೆಯಂಗೇ ಇಲ್ಲ ಸರ್. ಬಿಳಿ ಕೂಡ ಬೆಳಿತೀವ್ರಿ ಇಲ್ಲಿ ರೈತರಿಗೆ. ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟೇವ್ರಿ ನಾವು. ಮತ್ತೆ ಅಲ್ಲಿ ಮಾರ್ಕೆಟ್ ನೊಳಗೆ ಯಾವ್ದು ಡಿಮ್ಯಾಂಡ್ ಅದ? ಮಾರ್ಕೆಟ್ ನಾಗ ಬಿಳಿ ಕೂಡ ರೇಟ್ ಜಾಸ್ತಿ ಐತೆ ಸರ್. ಇದಕ್ಕೆ ಅದಕ್ಕೆ ಒಂದ್ 100-150 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಗ್ತದೆ ಸರ್. ಸಿಬಿ ಗುಡಿಗೆ ಬಿಳಿ ಗುಡಿಗೆ ಒಂದ್ 150 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಗ್ತದೆ ಸರ್. ಇದು ಜಾಸ್ತಿ ಇರ್ತದೆ ಸರ್, ಅದು ಕಡಿಮೆ ಇರ್ತದ. ಒಟ್ಟು ಒಂದು ಎಕರೆಗೆ ಒಂದು ಲೆಕ್ಕ ಏನಾಗ್ತದೆ? ಒಂದ್ ಎಕರೆ ನಾವು ಮಾಡಬೇಕು ಅಂತಂದ್ರೆ ಅದ್ರ ಖರ್ಚು ವೆಚ್ಚಗಳಾಯ್ತು, ಆಮೇಲೆ ಅದರಿಂದ ಬರುವಂತಹ ಆದಾಯ ಆಯ್ತು, ಇಳುವರಿ ಆಯ್ತು, ಏನು ಲೆಕ್ಕ ಇರ್ತದ? ಖರ್ಚು ಅಂದ್ರೆ ಸರ್ ನಾವು ಈಗ ಟೋಟಲ್ ಆಗಿ ಒಂದ್ ಬೆಳಿಗ್ಗೆಪ್ಪ ಅಂದ್ರೆ ಒಂದ್ 30,000 ರೂಪಾಯಿ ಖರ್ಚು ಬರ್ತದೆ ಸರ್. ಲೇಬರ್ ಬಂತು, ಅದ್ರದ್ದು ಶೆಡ್ಡಿಂದು ತೊಳೆದ ಔಷಧ ಬಂತ್ರಿ, ನಮ್ದು ಹಾಕೋ ಗೊಬ್ಬರದ ಬಂತು, ಎಲ್ಲಾ ಬಂತ್ರಿ. ಒಂದ್ ಬೆಳಿಗ್ 30,000 ರೂಪಾಯಿ ಮೇಂಟೆನ್ಸ್ ಬರ್ತದೆ ಸರ್. ಅದ್ರೊಳಗೆ ನಾವು ಅಷ್ಟು ಲೇಬರ್ ಮೇಂಟೆನ್ಸ್ ಯಾವ್ದು ಮಾಡಿದ್ರು ಲೇಬರ್ ಇಲ್ಲಾರ್ದಂತ ಈಗಿನ ಇದ್ರೊಳಗೆ ಆಗಂಗಿಲ್ಲ ಸರ್. ಹಂಗಾಕಿಸಿ ನಾವು ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೇವೆ ಸರ್. ನಮ್ಗೆ ಇನ್ನು ನಾನು ಜಾಸ್ತಿನೇ ಹೇಳತ್ತೀನಿ, ಯಾಕಂದ್ರೆ ರೈತರು ಒಬ್ಬೊಬ್ರು ಲೇಬರ್ ಮೇಲೆ ಮಾಡ್ತಿರ್ತಾರೆ ಸರ್. ನಾವು ಮನೆಯವ್ರು ಮಾಡ್ತೀವಿ, ನಮ್ಗೆ ಅಷ್ಟು ಖರ್ಚು ಬರಂಗಿಲ್ಲ ಸರ್. ಅದು ಒಂದ್ 20,000 ರೂಪಾಯಿ ಬರ್ತದೆ ಸರ್ ನಮ್ಗೆ ಲೇಬರ್ದು ಕೂಡ್ಕಿಸಿಂದ. ಉಳಿದಿದ್ದೆಲ್ಲ ನಾವು ಮನೆಯವ್ರು ಮಾಡ್ಕೋತೀವಿ ಸರ್. ಒಳ್ಳೆ ಆದಾಯ ಸರ್ ಇದ್ರೊಳಗೆ ಸರ್. ಈಗ ಮತ್ತೆ ನೀವು ನಿಮ್ಮ ಹಿಪ್ಪನೇರಳೆ ಬೇಸಾಯದೊಳಗೆ ಮಷಿನ್ಗಳನ್ನ ಉಪಯೋಗ ಮಾಡ್ತೀರಿ? ಹಾ ಸರ್, ಮಾಡ್ತೇವೆ ಸರ್. ನಂದು ಒಂದು 30 SP ಟ್ರಾಕ್ಟರ್ ಐತೆ ಸರ್, ಒಂದ್ ಚಾಪ್ ಕಟ್ರ್ ಐತೆ ಸರ್, ಒಂದ್ ಪವರ್ ಟೇಲರ್ ಐತ್ರಿ. ಇಷ್ಟೆಲ್ಲ ನಾನು ಏನ್ ಮಾಡಿದ್ದೆಲ್ಲ ರೇಷ್ಮೆ ಮೇಲೆ ಮಾಡ್ಕೊಂಡಿನಿ ಸರ್ ನಾನ್ರಿ. ಹಾ ಸರ್, ಮೊದಲ ಏನ್ ಇದ್ದಿದ್ದಿಲ್ರಿ ನಮ್ದು, ನಾವು ದುಡಿಕ ತಿನ್ನುಕ ಅಷ್ಟು ಒಂದ್ ಲೆಕ್ಕದಾಗಿದ್ದೇವೆ ಸರ್. ಇದು ರೇಷ್ಮೆ ಅಂತ ನಮ್ಗೆ ಒಳ್ಳೆ ಆದಾಯ ಅನ್ಸತ್ ಸರ್. ಈಗ ರೇಷ್ಮೆ ಅಂತೂ ಮುಖ್ಯ ಬೆಳೆ ನಿಮ್ದು, ಅದ್ರ ಜೊತೆಗೆ ಮತ್ತ ಏನೇನು ನೀವು ಬೆಳಿತಾ ಇದ್ರಿ? ಅದ್ರ ಜೊತೆಗೆ ಅಂದ್ರೆ ಈಗ ನಾವು ಸ್ವಲ್ಪ ಜೋಳ ಅದು ಹಾಕೊಂಡಿವಿ ಸರ್. ಒಂದ್ ಸ್ವಲ್ಪ ಕಾಯಿಪಲ್ಯಕ್ಕೆ ಬದ್ನಿ ಗಿಡ ಟಮಾಟಿ ಮಾಡ್ಕೊಂಡಿವ್ರಿ ಈಗ ರೀ. ನೆಕ್ಸ್ಟ್ ಸರ್ ಅದನ್ನು ರೇಷ್ಮೆನೇ ಮಾಡ್ಬೇಕನ್ನೋದೇ ಐತೆ ಸರ್. ಆದ್ರೆ ಈಗ ಜೋಳ ಗೋಧಿ ಇತ್ತು ಸರ್, ಗೋಧಿ ತಕೊಂಡು ಈಗ ಸ್ವಲ್ಪ ಕಾಯಿಪಲ್ಯ ಮಾಡಿವ್ರಿ, ಜೋಳ ಬೆಳೆ ಹತ್ತೀವ್ರಿ. ಆದ್ರೆ ನಾವು ಈ ಗೊಬ್ಬರ ಹೋಗಿದಿಲ್ಲರಿ, ಹಿಂಗ ಹಾಕಿಸಿ ರಾಸಾಯನಿಕ ಬಿಡ ಹತ್ತಿವಲ್ಲ, ಅದಕ್ಕಾಗಿ ಸ್ವಲ್ಪ ಅದಷ್ಟು ಕಾಯಿಪಲ್ಯಕ್ಕೆ ಇರ್ಲಿ ಅನ್ನೋ ಉದ್ದೇಶದಿಂದ ಅದಷ್ಟು ಇಟ್ಕೊಂಡೇವಿ ಸರ್. ನೋಡ್ಬೇಕು ಸರ್ ಈಗ ನೆಕ್ಸ್ಟ್ ಏನ ಅಂದ್ರೆ ಅದು ಇದ್ರ ಜೊತೆ ಸ್ವಲ್ಪ ಕೆಲಸ ಮಾಡಕ್ ಅದು ಇದು ಆಗತ್ ಸರ್. ಹಿಂಗಾಗಿ ಅದು ಮಾಡ್ಬೇಕಂದೇವ್ರಿ, ಅದನ್ನು ರೇಷ್ಮೆನೆ ಮಾಡೋ ಉದ್ದೇಶ ಐತೆ ಸರ್ ನಮ್ದು. ನೀವು ಶ್ರೀಗಂಧ ಕೂಡ ಬೆಳೆದಿದ್ರಿ ಅಂತ ಹೇಳಿ ಅನ್ನುವಂತ ವಿಚಾರ ಗೊತ್ತಾಯ್ತು. ಶ್ರೀಗಂಧ ಬೆಳೆದಿದ್ರಿ, ಅದ್ರ ನಂತರ ಅದನ್ನ ತೆಗೆದ್ರಿ ಅನ್ನುವಂತ ಒಂದು ವಿಚಾರ ಕೂಡ ಗೊತ್ತಾಯ್ತು. ಎಷ್ಟು ಬೆಳೆದಿದ್ರಿ ಮತ್ತೆ ಯಾಕೆ ತೆಗೆದ್ರಿ, ಏನಾದರೂ ಹೇಳ್ಬೋದಾ? ಅದು ಬೆಳೆದಿದ್ವಿ ಸರ್, ನಾನು 160 ನಗಿ ಅಗಿ ಹಚ್ಚಿದ್ದೆ ಸರ್ ಶ್ರೀಗಂಧದ ಅಗಿರಿ. ರೇಷ್ಮೆ 6x6 ಸಾಲ ಪದ್ಧತಿ ಮಾಡಿ ಮರ ಪದ್ಧತಿಯೊಳಗೆ ರೇಷ್ಮೆ ಹಚ್ಚಿದ್ದೆ ಸರ್ ನಾನು. ಅದರೊಳಗೆ 12x12 ಶ್ರೀಗಂಧ ಹಚ್ಚಿದ್ದೆ ಸರ್ ನಾನು. ಹಚ್ಚಿ ಅದು 3 ವರ್ಷ ತನಕ ಬೆಳೆಸಿದೆ ಸರ್. ಗಿಡ ಎಲ್ಲ ಟಾಪ್ ಬಂತ್ರಿ. ಟಾಪ್ ಬಂದ ಮೇಲೆ ಅದು ಗಿಡ ಹೆಂಗ್ ದೊಡ್ಡದಾಯ್ತಂಗ ನಾನು ರೇಷ್ಮೆ ಬೆಳಿ ಒಣಗಿ ಹೋಯ್ತ್ರಿ. ಅದ್ರೊಳಗೆ ಒಣಗಿ ಹೋದ್ಮೇಲೆ ನಾನು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗ ಕೆಲಸ ಮಾಡೋರ್ಗೆ ಇನ್ಕ್ವೈರಿ ಮಾಡಿದಾಗ ಏನಂದ್ರಿ, ಬೇರೆ ಗಿಡದ ಸಪೋರ್ಟಿಂಗ್ ಬೇರ್ ಇದ್ರೆ ಶ್ರೀಗಂಧ ಗಂಧ ಆಗ್ತದ, ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಅನ್ನೋ ವಿಚಾರ ಕೇಳಿದೆ ಸರ್ ನಾನು. ಅದು ಕೇಳಿದ ಮೇಲೆ ಮತ್ತೆ ಅದು ಗಂಧ ಆಗಲ್ಲ ಅಂದ್ರೆ ಅದನ್ನ ಇಟ್ಟು ವೇಸ್ಟ್ ಮಾಡೋದಂಗ ಹಾಕದ್ ಅನ್ಕೊಂಡು ರೇಷ್ಮೆ ಗಿಡ ತೆಗ್ದೆ ಸರ್ ನಾನು. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಅಂದ್ರೆ ಶ್ರೀಗಂಧ ಜೊತೆ ರೇಷ್ಮೆ ಗಿಡ ಸೂಕ್ತವಾದ ಬೆಳೆ ಅಲ್ಲ ಸರ್. ಅದಕ್ಕೆ ಅದರದೇ ಆದಂತ ಮರ ಪದ್ಧತಿ ಒಳಗಿನ ಗಿಡ ಹಚ್ಚಿದ್ರೆ ಸೂಕ್ತ ಅಂತ ನನ್ನ ಅನಿಸಿಕೆ ಸರ್. ಈಗ ತಾವು ಗೋ ಕೃಪಾಮೃತ ಅದೆಲ್ಲ ಬಳಸ್ತೀನಿ ಅಂತಂದ್ರಿ, ನೀವೇ ತಯಾರು ಮಾಡ್ತಾ ಇದ್ದೀರಿ? ಹೌದ್ ಸರ್, ನಾವೇ ತಯಾರು ಮಾಡ್ತೇವೆ ಸರ್. ನಾವೇ ತಯಾರು ಮಾಡಿ ಇಲ್ಲೆಲ್ಲ ಅದಾವ ಸರ್, ಇಲ್ಲಿ ಕಾಣ್ತದ ಸರ್ ನಿಮ್ಗೆ. ಗೋಕೃಪಾಮೃತ, ಆಮೇಲೆ ವೇಸ್ಟ್ ಡಿಕಂಪೋಸ್ಟ್, ಆಮೇಲೆ ಪಿಸ್ ಆಯಿಲ್ ಅಂತೇಳಿ ವೇಸ್ಟೇಜ್ ಮೀನ್ ಅದಕ್ಕೆ ಬೆಲ್ಲ ಅದು ಹಾಕೊಂಡು ಅದನ್ನ ತಯಾರು ಮಾಡಿ ಅದನ್ನೇ ಹೊಡಿತೀವಿ ಸರ್, ಹೊಲಕ್ಕೆ ಯೂಸ್ ಮಾಡ್ತೀವ್ರಿ. ಆಮೇಲೆ ಅದರದ್ದು ರಿಸಲ್ಟ್ ಚಲೋ ಐತೆ ಸರ್. ಗೋಕೃಪಾಮೃತ ಪಿಸ್ ಆಯಿಲ್ ರಿಸಲ್ಟ್ ಬಹಳ ಚಲೋ ಐತೆ ಸರ್. ಹ್ಮ್ ಸರ್, ಈಗ ನಾವ್ ಯಾವ ಸರ್ಕಾರಿ ಗೊಬ್ಬರ ಎಷ್ಟು ಹಾಕಿದ್ರು ಕಡಿಮೆನೇ ರೀ, ಇದು ಹಾಕೋದ್ರಿಂದ ಬಹಳ ಒಳ್ಳೇದೈತೆ ಸರ್. ಹಿಂಗಾಗಿ ಅದನ್ನೇ ಮಾಡ್ಕೋತ ಹೊಂಟಿವಿ ಸರ್ ನಾವು. ಅಂದ್ರೆ ಇದನ್ನ ಗೋ ಕೃಪಾಮೃತ ತಯಾರು ಮಾಡೋದಕ್ಕಾಗ್ಲಿ ಅಥವಾ ಫಿಶ್ ಇದು ತಯಾರು ಮಾಡೋದಾಗ್ಲಿ ಅಷ್ಟು ಖರ್ಚು ಬರ್ಲಿಕ್ಕಿಲ್ಲ ಇಲ್ಲ ಸರ್, ಬಹಳ ಖರ್ಚು ಕಡಿಮೆ ಸರ್. ಈಗ ನಾವು ಒಂದ್ ಪೆಂಟಿ ಬೆಲ್ಲ ತಗೊಂಡ್ರೆ ನಮ್ಗೆ ಅಷ್ಟೇ 10 kg 60 ರೂಪಾಯಿ ಬೀಳ್ತದೆ ಸರ್. ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ರೆ 60 ರೂಪಾಯಿ kg ಬೀಳ್ತದೆ ಸರ್. 600 ರೂಪಾಯಿ ಒಂದ್ ಪೆಂಟಿ ಬೆಲ್ಲ ತಗೊಂಡ್ರೆ ನಮ್ಗೆ ಒಂದ್ 1,000 ಲೀಟರ್ ಗೋ ಕೃಪಾಮೃತ ರೆಡಿ ಆಗ್ತದೆ ಸರ್. ಅದಕ್ಕೆ 20 ಲೀಟರ್ ಮಜ್ಜಿಗೆ ಬೇಕು ಸರ್, 1,000 ಲೀಟರ್ ಸರ್. 20 ಲೀಟರ್ ಮಜ್ಜಿಗೆ 10 kg ಬೆಲ್ಲ ಹಾಕಿದೀವಿ ಅಂದ್ರೆ ನಮ್ಗೆ ಎಷ್ಟು ಇದೊಂದು 400 1,000 ರೂಪಾಯಿ ಖರ್ಚು ಬರ್ತದೆ ಸರ್. ನಮ್ಗೆ 1,000 ರೂಪಾಯಿ ಖರ್ಚು ಮಾಡಿದೀವಿ ಅಂದ್ರಿ ನಮ್ಗೆ ಒಂದ್ 2 ಪ್ಯಾಕೆಟ್ ಯೂರಿಯಾ DAP ಹೋಗದಷ್ಟು ಕೆಲಸ ಕೊಡ್ತದೆ ಸರ್. ಆಮೇಲೆ ನಮ್ ಭೂಮಿ ಫಲವತ್ತತೆ ಉಳ್ಕೋತದೆ ಸರ್, ಜೀವಾಣುಗಳು ಯಾವ ಸಾಯಂಗಿಲ್ಲ. ನಾವ್ ಒಂದ್ ಪ್ಯಾಕೆಟ್ DAP ತಗೊಳಕ್ ಹೋರ್ 1,400 ರೂಪಾಯಿ ರೇಟ್ ಐತೆ ಸರ್. ಒಂದ್ ಪ್ಯಾಕೆಟ್ ಯೂರಿಯಾ ತಗೊಳಕ್ ಹೋರ್ 400 ರೂಪಾಯಿ ರೇಟ್ ಐತೆ ಸರ್. ಇದು ನಮ್ದು ಯಾವ್ದು ಕೆಲಸ ಒಂದ್ರಾಗೆ ಮಾಡ್ತೇವೆ ಸರ್. ಪ್ರತಿ ಬೆಳಿಗ್ ನಮ್ ಗೊಬ್ಬರದ ಏನಿಲ್ಲ ಅಂದ್ರೆ ನಮ್ಗೆ ಒಂದ್ 5,000 ರೂಪಾಯಿ ಲಾಗೋಡ್ ಬರ್ತೈತೆ ಸರ್. ಪ್ರತಿ ಬೆಳಿಗ್ ಮುಂಚೆ ನಾವು ಹಾಕ್ಬೇಕಾದ್ರೆ ಅಮೋನಿಯಂ ಸಲ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಸು ಹಾಕ್ತಿದ್ದೇವೆ ಸರ್. ಅದು ಪ್ರತಿ ಬೆಳಿಗ್ ಈಗ ಅದು KG ವಾರ ಲೆಕ್ಕ ಅಂದ್ರೆ ನಮ್ಗೆ ಒಂದ್ 5,000 ರೂಪಾಯಿ ಖರ್ಚು ಬರ್ತಿತ್ತು ಸರ್. ಈಗ ನಮ್ದು ಇದು ಒಂದ್ 1500 ರೂಪಾಯಿದೊಳಗೆ ಆಗ್ತದೆ ಸರ್. ಒಂದ್ ಬೆಳಿಗ್ಗೆ 1500 ರೂಪಾಯಿ ಗೊಬ್ಬರ ಹಾಕಿದೀವಿ ಅಂತಂದ್ರೆ, ಇದು ಗೋಕೃಪಾಮೃತ ಅದ್ ರೆಡಿ ಮಾಡಿ ಹಾಕಿದ್ರೆ ನಮ್ಗೆ ಒಂದ್ ಬೆಳಿ ಕಡಿಯಕ್ ಆಗ್ತದೆ ಸರ್. ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು? ಗೋಕೃಪಾಮೃತ ಮಾಡುದು ಇಂಥ ಸಾವಯವ ಏನು ತಯಾರಿಕೆಗಳು ಇರ್ತಾವಲ್ಲ, ಇವನ್ನ ಎಲ್ಲಿ ಯಾರು ಕಲ್ಸಿದ್ರೆ ನಿಮಗೆ? ನಮ್ಗ ಮೂಲತ ವೀರೇಶ್ ಮನಗುಳಿ ಅಂತ ಹೇಳಿದಾರ ಸರ್. ಅವ್ರ ಎಲ್ಲಾ ಕಡೆ ನಮ್ಗೆ ಅದೃಷ್ಟ ಕಾಡಿಸಿದ್ದೆ ಸರ್ ಸ್ವಾಮೀಜಿಗಳು. ಅವ್ರ ಇದ್ರೊಳಗೆ ಎಲ್ಲಾ ನಮ್ಗೆ ಇದು ಕರ್ಕೊಂಡು ಹೋದ್ರಿ. ಆಮೇಲೆ ಈ ಎಂ ಬಿ ಪಟ್ನ ಶೆಟ್ಟಿ ಸರ್ ನಮ್ಗೆ ಅವ್ರಿಗೆಲ್ಲ ಭೇಟಿ ಮಾಡಿಸಿ ಒಂದು ಫಂಕ್ಷನ್ ದಾಗ ಕರ್ಕೊಂಡೋಗಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಸರ್. ಆರ್ಗ್ಯಾನಿಕ್ ಮಾಡಾಕ ನಮ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೆ ಪಟ್ನ ಶೆಟ್ಟಿ ಸರ್. ಸರ್ ಅವ್ರ ತ್ರೋನೇ ನಾವು ಎಲ್ಲಾ ಕಡೆ ಎಲ್ಲೆಲ್ಲಿ ಇದು ಅದಾವ ಅಲ್ಲೆಲ್ಲ ನಮ್ಗೆ ನಾವು ಆತ್ಮ ಇದ್ರೊಳಗೆ ನಮ್ಗೆ 3 ವರ್ಷ ಇದು ತಗೊಂಡ್ರಿ ಸರ್. ಸದಸ್ಯದ ಇದು ತಗೊಂಡು ನಾವು ಮೀಟಿಂಗ್ ಕರೆಸಿ ನೀವು ಆರ್ಗ್ಯಾನಿಕ್ ಮಾಡ್ಬೇಕನ್ನೋಂತ ಇದು ಮಾಡ್ಕೇಸಿಂದ್ರ ಪಟ್ನ ಶೆಟ್ಟಿ ಸರ್ ನಮ್ಗೆ ಬಾತಲ್ ಕರ್ಕೊಂಡು ಹೋಗ್ಯಾರ ಸರ್. ನಮ್ಗೆ ಪಟ್ನ ಶೆಟ್ಟಿ ಮತ್ತೆ ಕಣ್ಣೇರಿಗೆ ಅಲ್ಲಿ ಸ್ವಾಮೀಜಿಯವರು ಇದಕ್ಕೂ ಭೇಟಿ ಮಾಡಿಸಿ ಅಲ್ಲಿ ಎಲ್ಲ ಅವ್ರು ಆರ್ಗ್ಯಾನಿಕ್ ಮಾಡೋದು ಯಾವ್ಯಾವ ತರ ಮಾಡ್ತಾರ ಏನು ಅನ್ನೋದು ಅವರೇ ಕರ್ಕೊಂಡೋಗಿ ನಮ್ಗೆ ಟ್ರೈನಿಂಗ್ ಕೊಡಿಸಿ ಇದು ಮಾಡ್ಕೇಸಿಂದ್ರೆ ಅವ್ರ ತ್ರೋನೇ ನಾವು ಆರ್ಗ್ಯಾನಿಕ್ ಮಾಡೋದು ಇದು ಮಾಡತ್ತೀವಿ ಸರ್. ಈಗ ನಿಮ್ಮ ತೋಟಕ್ಕ ನೋಡೋದಕ್ಕ ಕಲಿಯೋದಕ್ಕ ಬರ್ತಾ ಇದ್ದಾರೆ ಜನ? ಬರ್ತಾರೆ ಸರ್. ಆಲ್ಮೋಸ್ಟ್ ನಮ್ ಬಿಜಾಪುರ ಜಿಲ್ಲಾದವ್ರು ರೇಷ್ಮೆ ಬೆಳೆಗಾರ ಎಷ್ಟಾದವ್ರು ಎಲ್ಲಾರು ಬಂದ್ ಹೋಗ್ಯಾರ ಸರ್. ಈಗೂ ಹೊಸ ರೈತರು ಬರ್ತಾರೆ ಸರ್. ನಮ್ ತಂದ್ರೆ ತಾಲೂಕ್ ಆಫೀಸ್ನಾಗ ಹೋದ್ರಂದ್ರೆ ನಮ್ ಗೋಳಗುಂಡ್ ಸರ್ ಅಲ್ಲಿ ಹೋಗಿ ಅವ್ರಿಗೆ ಮಾಹಿತಿ ತಗೋರಿ ಅವ್ರು ಬಹಳ ದಿನ ಹತ್ರ ಮಾಡ್ಕೊತ ಬಂದಾರ ಅಂತೇಳಿ ಕಳಿಸ್ತಾರ ಸರ್. ಅವ್ರಿಗೆ ಹಚ್ಚೋ ಆಸಕ್ತಿ ಇದ್ದು ಅಂತ ರೈತರು ಬಂದು ನೋಡ್ಕೊಂಡವ್ರ ಅವ್ರಿಗೆ ಏನ್ ನಮ್ಗೆ ತಿಳಿದ ಮಟ್ಟಿಗೆ ಮಾಹಿತಿ ಹೇಳಿ ಕಳಿಸ್ತೀವಿ ಸರ್. ಮಾಡಿ ನಮಗ್ ಹೇಳ್ದಂಗ ಅವ್ರು ಮಾಡಿನೂ ಸಕ್ಸಸ್ ಆಗ್ಯಾರ ಸರ್. ಒಳ್ಳೆ ಲಾಭನ ತಗೊಂಡಾರ ಸರ್. ಈಗ ರೇಷ್ಮೆ ಸಲುವಾಗಿ ಸಾಕಷ್ಟು ಡಿಮ್ಯಾಂಡ್ ಅದ ಅಂತೀರಿ ನಮ್ಮ ಸ್ಟೇಟ್ ನೊಳಗ? ಆಯ್ತು ಸರ್, ನಮ್ ಸ್ಟೇಟ್ ನಾಗ ಡಿಮ್ಯಾಂಡ್ ಆಯ್ತು ಸರ್. ಆಮೇಲೆ ನಮ್ ಜಿಲ್ಲಾದಾಗೆ ಒಂದು ನಾವು ಇದು ಏನು ಇಲ್ಲಿ ಯಾರ ಮಷಿನ್ ಕುಂದ್ರಸಾಗ್ತಾರೆ ಸರ್, ಇಲ್ಲೇ ಮಾರ್ಕೆಟ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ. ಆದ್ರೆ ನಮ್ ಕರ್ನಾಟಕದ ರೇಷ್ಮೆಗೆ ಡಿಮ್ಯಾಂಡ್ ಜಾಸ್ತಿನೇ ಅದ ಸರ್. ಹ್ಮ್ ಸರ್, ಎಲ್ಲಾ ಕಡೆ ಆದ್ರೆ ನಮ್ ರಾಮನಗರ ಮಾರ್ಕೆಟ್ ಏನಾದ್ರೆ ಎಲ್ಲಾ ಸ್ಟೇಟ್ ಅದು ಮಾಲ್ ಬರ್ತದ ಸರ್. ಅಲ್ಲಿ ಕೇರಳ ರೀ, ಮಹಾರಾಷ್ಟ್ರ, ತಮಿಳ್ನಾಡು ಎಲ್ಲಾ ಕಡೆ ಮಾಲ್ ಬರ್ತದ್ರಿ. ಆದ್ರೆ ನಮ್ ಕರ್ನಾಟಕ ರೇಷ್ಮೆಗೆ ಬೆಲೆ ಜಾಸ್ತಿ ಐತಿ ಸರ್. ಹ್ಮ್ ಸರ್, ಈಗ ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ತೋಟಗಾರಿಕಾ ವಿಶ್ವವಿದ್ಯಾಲಯ ಇರಬಹುದು, ಆಮೇಲೆ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಅಧಿಕಾರಿಗಳ ಜೊತೆಗೆ, ವಿಜ್ಞಾನಿಗಳ ಜೊತೆಗೆ ನೀವು ಸಂಪರ್ಕದೊಳಗಿದ್ದೀರಿ? ಹಾ ಸರ್, ಅದೇ ಸರ್. ಎಲ್ಲ ನಮ್ಗ ನಮ್ ತಾಲೂಕಾ ಆಫೀಸರ್ ಹೇಳ್ತಾರೆ, ಡಿಡಿ ಅವರು ಫೋನ್ ಹಚ್ಚಿ ಹೇಳ್ತಾರೆ, ಹಂಗ ಏನ್ ಇದ್ರೆ ಫಂಕ್ಷನ್ ಕರೀತಾರೆ ಸರ್. ಹೋಗಿ ಮಾತಾಡ್ತೀವಿ, ಅವ್ರ ವಿಜ್ಞಾನಿಗಳು ಏನ್ ಮಾಹಿತಿ ಹೇಳ್ತಾರ ಅದನ್ನು ಕೇಳ್ಕೊಂಡು ಅವ್ರು ಹೇಳ್ದಂಗ ಅದನ್ನು ಫಾಲೋಅಪ್ ಮಾಡ್ತೇವೆ ಸರ್. ನಾವು ಒಟ್ಟು ವಿಜ್ಞಾನಿಗಳದು ಇದು ಮಾಡ್ಕೊಂಡೇ ನಾವು ಮಾಡ್ತೇವೆ ಸರ್. ಯಾರಾದ್ರೂ ನಿಮ್ಗೆ ಮಾತಾಡಿಸಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ ಮೊಬೈಲ್ ನಂಬರ್ ಸರ್ 9591643730. ಆತ್ಮೀಯರೆ, ಈಗ ಏನು ದಾವಲ್ ಮಲ್ಲಿಕ್ ಅವರು ತಮ್ಮ ನಂಬರ್ ನ ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9591643730 ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಜೊತೆಗೆ ರೇಷ್ಮೆ ಕೃಷಿ ಬಗ್ಗೆ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಮತ್ತೆ ಅವರ ಹೊಲದೊಳಗೆ ಬಹಳ ಅದ್ಭುತವಾದಂತಹ ಒಂದು ಬೆಳೆ ಅದ ನಮ್ಮ ಎದುರುಗಡೆ ಹಿಪ್ಪುನೇರಳೆ, ಬಹಳ ಸುಂದರವಾಗಿ ಆರೋಗ್ಯಪೂರ್ಣವಾದಂತಹ ಬೆಳೆ ನಾವು ನೋಡ್ತಾ ಇದ್ದೀವಿ. ನೀವು ಕೂಡ ಈ ಒಂದು ಹೊಲವನ್ನ ಭೇಟಿ ಮಾಡಿ ಹೆಚ್ಚಿನ ವಿಷಯಗಳನ್ನ ಇಲ್ಲಿ ಕಲಿಬಹುದಾಗಿದೆ. ಒಳ್ಳೆಯದು ದಾವಲ್ ಮಲ್ಲಿಕ್ ಅವರೇ, ಬಹಳ ಸಂತೋಷ ಆಯಿತು ನಿಮ್ಮ ಜೊತೆಗೆ ಮಾತಾಡಿ, ನಿಮ್ಮ ತೋಟವನ್ನು ನೋಡಿ, ಮತ್ತೆ ನೀವು ಮಾಡ್ತಾ ಇರುವಂತಹ ರೇಷ್ಮೆ ಕೃಷಿಯನ್ನ ಅಗದಿ ಬಹಳ ಆತ್ಮವಿಶ್ವಾಸದಿಂದ ತಾವು ಹೇಳಿದ್ರಿ. ಮತ್ತೆ ಇದನ್ನ ಮಾಡಿದ್ರೆ ನಮ್ಮ ಕೃಷಿಕರಿಗೆ ಬಹಳ ಒಳ್ಳೇದಾಗ್ತದೆ, ಒಳ್ಳೆ ಆದಾಯ ಬರ್ತದೆ. ಶ್ರಮ ಮೊದಲು ಸ್ವಲ್ಪ ಹೆಚ್ಚಿಗೆ ಅನಿಸಿದ್ರು ಸಹಿತ ಬರ್ತಾ ಬರ್ತಾ ಆ ಶ್ರಮ ಕೂಡ ಕಡಿಮೆ ಆಗ್ತದ. ಯಾಕಪ್ಪ ಅಂತಂದ್ರೆ ನಮ್ಗೆ ರೂಢಿ ಆದ ಕೂಡಲೇ ಆ ಶ್ರಮ ಕಡಿಮೆ ಅನಿಸ್ತದ. ಮತ್ತ ಯಾವಾಗ ನಮಗೆ ಒಳ್ಳೆ ಆದಾಯ ಬರೋದಕ್ಕೆ ಶುರು ಆಗ್ತದ ಅವಾಗ ನಮ್ಮ ಚಿಂತೆಗಳು ಸಹಿತ ದೂರ ಆಗ್ತಾವ. ಬಹಳ ಒಳ್ಳೆ ವಿಚಾರಗಳನ್ನ ತಾವು ಇವತ್ತು ನಮ್ಮ ಎಲ್ಲ ರೈತರಿಗೆ ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಣ್ಣಿನ ಮಗ ರೇಷ್ಮೆ ಬೆಳೆಯಲ್ಲಿಯ ಅನುಭವ ಕುರಿತು ಪ್ರಗತಿಪರ ರೈತ ದಾವಲ್ ಮಲ್ಲಿಕ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಭಗವಂತಪ್ಪ ಪಂಚಕಟ್ಟಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. ಎಂತದೋ ಕಾಣ ನಡೆದಾದಲ್ಲೋ ಹೈರಾಣ. ಹೆಜ್ಜೆ ಹಿಡದರ ತಪ್ಪಿಸಿ ಕೊಲ್ಲದ ಸೊಕ್ಕಿನ ಏ ಕಾಣ ಅವಧು ಸೊಕ್ಕಿನ ಏ ಕಾಣ ಅವಧು ಸೊಕ್ಕಿನ ಏ ಕಾಣ ಪಟ್ಟಣದೊಳಗೆ ಹೊತ್ತು ಕುಣಿತದೊ ಈ ಕ್ವಾಣ ತಕ್ಕ ಪೈ ಕುಣಿತದೊ ಈ ಕ್ವಾಣ ಬಿಡುಗೈ ಕುಣಿತದೊ ಈ ಕ್ವಾಣ ಮಾಂತ ಹಿಡಿ ಕೋರ ಕ್ವಾಣ ಹೊಡಿತಾದ ಎನ್ನ ಪ್ರಾಣ ಅವಧೋ ಹೊಡಿತಾದ ಎನ್ನ ಪ್ರಾಣ ಅವಧೋ ಹೊಡಿತಾದ ಎನ್ನ ಪ್ರಾಣ ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದ. ಮರೆಲಾರೆ ಪ್ರಭು ನಿನ್ನ ನಾನು ಮರೆಲಾರೆ ಗುರು ನಿನ್ನ ನಾನು ಮರೆಲಾರೆ ಪ್ರಭು ನಿನ್ನ ನಾನು ಮರೆಲಾರೆ ಗುರು ನಿನ್ನ ನಾನು ಗುರು ನಿನ್ನ ನಾನು ಮರೆಲಾರೆ ಪ್ರಭು ನಿನ್ನ ನಾನು ಮರೆಲಾರೆ ಗುರು ನಿನ್ನ ನಾನು ಕರುಣದೇ ಪರಯಾಯನ್ನ ಮರೆ ಗುರು ನಿನ್ನ ನಾನು ಲಿಂಗ ಸ್ಥಾನದಲ್ಲೇ ನವ ಪ್ರಣಮಗಳಲ್ಲೇ ನವ ಲಿಂಗ ಭಗವಂತಪ್ಪ ಪಂಚಕಟ್ಟಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ಸರಣಿ ಕಾರ್ಯಕ್ರಮವು ನೇರ ಪ್ರಸಾರದಲ್ಲಿ ಮೂಡಿಬರಲಿದೆ. ನಾಳೆ ಬೆಳಿಗ್ಗೆ 10:30-11:30 ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿ ಈ ಕುರಿತು ವಿಶೇಷ ಉಪನ್ಯಾಸ ನೇರ ಪ್ರಸಾರದಲ್ಲಿ ಮಾತನಾಡುತ್ತಾರೆ ಕಲಬುರಗಿಯ ಗಿರೀಶ್ ಗೌಡ ಇನಾಮದಾರ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಆಳಂದ ತಾಲೂಕು ಗುಂಜೋಟಿಯ ಸ್ವಾತಂತ್ರ್ಯ ಯೋಧರಾದ ಭಗವಾನ್ ಹರಿಬಾ ಪುರಿ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಅಪ್ಪಾರಾವ್ ಅಕ್ಕೋಣಿ. ಉಪನ್ಯಾಸ, ದೇಶಭಕ್ತಿ ಗೀತೆ, ಸ್ವಾತಂತ್ರ್ಯದ ಸ್ಮರಣೆ ಹೀಗೆ ವೈವಿಧ್ಯಮಯವಾಗಿ ನೇರ ಪ್ರಸಾರದಲ್ಲಿ ಬಿತ್ತರವಾಗಲಿದೆ.